ಆ ನೋಟವನ್ನು ನೋಡಿ ನಾವು ಇವತ್ತು ಅವರ ಫಾರ್ಮ್ ಹೌಸ್ನೊಳಗೆ ಬಂದು ಕೂತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಈರಪ್ಪ ವೆಂಕಪ್ಪ ಬೋರಡ್ಡಿಯವರಿದ್ದಾರೆ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ನಮಸ್ಕಾರ ಈರಪ್ಪ ಅವರೇ. ನಮಸ್ಕಾರ. ನನ್ನ ಹೆಸರು ಈರಣ್ಣ ವೆಂಕಪ್ಪ ಬೋರಡ್ಡಿ ಅಂತೇಳಿ. ಉತ್ತೂರ ಗ್ರಾಮ, ಮುದವ ತಾಲೂಕು, ಬಾಗಲಕೋಟೆ ಜಿಲ್ಲೆ. ನಾನು ಸುಮಾರು ಕಾಯಿಪಲ್ಲೆ ಚಾಲೂ ಮಾಡಿದಂದ ಒಂದು 12-13 ವರ್ಷ ಆತ್ರ ಚಾಲೂ ಮಾಡಾಕತ್ತಿದ್ದಂದ. ಮೊದಲು ಏನೈತಿ, ಕಾಯಿಪಲ್ಲೆ ನಮಗೂ ಬೆಳಿಬೇಕಂತ ಅಷ್ಟು ಇದ್ದಿದ್ದಿಲ್ಲ. ಒಂದು 1/2 ಎಕರೆದೊಳಗ ಹೈ ನೀರ್ ಮೇಲ್ ಅಂದ್ರೆ ಡ್ರಿಪ್ ಇರಲಾರ್ದ ಹೈ ನೀರ್ ಮೇಲೆ ಮಾಡಾಕತ್ತಿದ್ದೆವು. ಅದ್ರ ಮೇಲೆ ಮಾರ್ಕೆಟ್ದೊಳಗೆ ಒಬ್ಬೊಬ್ಬರು ಡ್ರಿಪ್ ಮಾಡುದು, ಮಲ್ಚಿಂಗ್ ಮಾಡುದು, ಹೊಸ ಹೊಸ ಪದ್ಧತಿ ಒಳಗೆ ಮಾಡ್ಕೋತ ಬಂದಿದ್ರು. ಅವ್ರನ್ನೆಲ್ಲ ಸ್ವಲ್ಪ ನೋಡ್ಕೊಂಡ್ ಕಿಸಿಂದ ನಾವು ಒಂದ್ ಸ್ವಲ್ಪ ಯಾಕೆ ಇವ ರೀತಿನ ಮಾಡಬಾರ್ದು ಅಂತ ಹೇಳಿ ಒಂದ್ ರೀತಿ ಡ್ರಿಪ್ ಮಾಡುದು, ಮಲ್ಚಿಂಗ್, ಅದ್ರೊಳಗೆ ಒಂದ್ ಸ್ವಲ್ಪ ಹೈಟೆಕ್ದೊಳಗೆ ಬಂದಿವು. ಅದ್ರ ಮೇಲೆ ಕಾಯಿಪಲ್ಲೆ ಏನೈತಿ ಮಾಡಕ್ ಚಾಲೂ ಮಾಡಿದ್ವಿ. ಆದ್ರ ಅವತ್ತಿಂದನು ಸ್ವಲ್ಪ ಒಳ್ಳೆ ರೇಟನ ಸಿಕ್ಕತಿ. ಬಟ್ ಒಂದ್ರೊಳಗೆ ಒಮ್ಮೆಮ್ಮೆ ಒಂದೊಂದ್ಸಲ ಲಾಭ ಆಗುದು, ಒಂದೊಂದ್ಸಲ ನುಕ್ಸಾನ್ ಆಗುದು ಆಗೈತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಏನೈತಿ, ನುಕ್ಸಾನ್ ಆದದ್ದು ಒಂದ್ ಪಾಠ. ಹೊಳ್ಳಿ ಆಮೇಲೆ ಏನೈತಿ ಪೂರ ಹೊಸ ಹೊಸದ್ ಕಲ್ಕೊಂಡ್ ಕೇಸಿಂದ ಕೃಷಿ ಮಾಡಕತ್ತಿದ್ವಿ. ಬಟ್ ಇಲ್ಲಿ ಬಹಳ ಸಂತೋಷ ಆಗ್ತದೆ ನಿಮ್ಮ ಒಂದು ಪ್ರಯಾಣವನ್ನ ನೋಡಿದ್ರ. ಕೃಷಿ ಬೆಳೆ ಒಂದು ಏನು ತಾವು ಈಗ ತಗೊಳ್ತಾ ಇದ್ದೀರಿ, ಸಾಕಷ್ಟು ಬೆಳೆಗಳನ್ನ, ತರಕಾರಿ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ. ಹೀರಿಕಾಯಿ ನೋಡಿದೀವಿ, ಹಾಗಲಕಾಯಿ ನೋಡಿದೀವಿ, ಮತ್ತೆ ಟೊಮ್ಯಾಟೊ ಕೂಡ ತಾವು ಬೆಳೀತಾ ಇದ್ದೀರಿ, ಬೇರೆ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ. ಈಗ ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ನೀವು ಇನ್ನಾ ಬಹಳ ಯುವಾವಸ್ಥೆ ಒಳಗಿದ್ರಿ, ಅವಾಗ ಕೇವಲ 17 ತನಕ ಓದಿ ಆ ನಂತರ ಕೃಷಿಗೆ ಬಂದಂತವರು, ಕೃಷಿ ಅನುಭವ ಕೂಡ ಇರಬೇಕಾಗ್ತದ. ಏನು ಹಿಂದಿನಿಂದ ಬಂದಂತಹ ಹಿರಿಯರು ಏನು ತಮಗೆ ಹೇಳ್ತಾ ಇದ್ರು, ಆ ಕೃಷಿ ಆಧಾರವಾಗಿಟ್ಕೊಂಡು ಮತ್ತೆ ಯಾವ ರೀತಿ ಈ ಮುಂದುವರಿಬೇಕು ಅನ್ನುವಂತಹ ಒಂದು ಅದಕ್ಕೆ ಒಂದೇನು ನಮಗೆ ಶಿಕ್ಷಣ ಬೇಕಾಗ್ತದ, ತರಬೇತಿ ಬೇಕಾಗ್ತದ, ಅದನ್ನೆಲ್ಲ ತಾವು ಯಾವ ರೀತಿ ಪಡ್ಕೊಂಡು ಯಾವ ರೀತಿ ನಿಮ್ಮಷ್ಟೇ ನೀವೇ ಸ್ಫೂರ್ತಿ ತಗೊಂಡು ಮುಂದುವರೆದ್ರಿ ಈ ಕೆಲಸದೊಳಗ? ನಾ ನೋಡ್ರಿ, 17 ಸಾಲಿ ಬಿಟ್ಟ ಮೇಲೆ ಒಂದ್ ಸ್ವಲ್ಪ ನಮ್ದ ಕಷ್ಟದ ಪರಿಸ್ಥಿತಿ ಇತ್ತು ಅವಾಗ. ಅವಾಗ ಇನ್ನೊಬ್ಬರಲ್ಲಿ ದುಡಿಯಾಕ ಹೋಗುದು ಮಾಡುದು ಹಿಂಗೆಲ್ಲ ಇತ್ತು. ಅವಾಗಿನ ನಮ್ದು ಮ್ಯಾರೇಜ್ ಇದ್ದಿದ್ದಿಲ್ಲ, ಇನ್ನ ಸಣ್ಣ ವಯಸ್ಸೊಳಗಿದ್ದೆವು. ಹಿಂಗಾಗಿ ಒಂದ್ ಸ್ವಲ್ಪ ರಗಡ ಹಮಾಲಿ ಮಾಡಿದೀವಿ, ಒಬ್ಬರಲ್ಲಿ ದಗದಕ್ ಹೋಗಿವು, ಎಲ್ಲಾ ಮಾಡಿದೀವ್ರಿ. ಎಲ್ಲಾ ಮಾಡಿಕೆಸಿಂದ ಆಮೇಲೆ ಬಿಸ್ನೆಸ್ಗೂನು ಬಂದಿವು. ಬಿಸ್ನೆಸ್ ಅದು ಎಲ್ಲಾ ಮಾಡಿ ಯಾವುದು ಕೈ ಹಿಡಿಲಾರ್ದಕ್ಕ ಆಮೇಲೆ ಕಡೆಗೆ ನಮ್ಮ ಭೂಮಿ ತಾಯಿನ ಕೈ ಹಿಡಿಯಕಪ್ಪ ತೆಗ್ಸಿಂದ ತಿಳ್ಕೊಂಡ್ ಕಿಸಿಂದ ಇದ ಅಗ್ರಿಕಲ್ಚರ್ಕನ ಇದು ನಮ್ಮ ಅಪ್ಪಾರ ಹೇಳಿದ ಮೇಲೆ ಹಿಂಗಾಗಿ ಅದರಿಂದ ಅವತ್ತಿಂದ ಇವತ್ತಿನ ತನಕನು ನಾವು ಇದನ್ನ ಮಾಡ್ಕೋತ ಬಂದೀವಿ. ಮತ್ತೆ ಚಲೋ ಅನ್ಸಾದತ್ರಿ, ಏನ ನಾವು ಮಾಡೋದನ್ನ ಅಗ್ರಿಕಲ್ಚರ್ ಶಿಸ್ತು ಬದ್ಧವಾಗಿ ಮಾಡಿದ್ರ ಬಹಳ ಅನುಕೂಲ ತೆಗ್ಸಿಂದ ನನ್ನ ಅಭಿಪ್ರಾಯ. ಈಗ ಮೊದ್ಲಿಂದ ಏನು ತರಕಾರಿನ ಬೆಳೀತಾ ಇದ್ರು ಅಥವಾ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ರಿ? ನೀವು ಬಂದ್ಮೇಲೆ ತರಕಾರಿ ಕಡೆ ಒಲವು ತೋರಿಸಿ ಇದನ್ನ ಬೆಳೀತಾ ಇದ್ರಿ ನೀವು? ನಾವು ಮೊದಲು ನೋಡ್ರಿ, ನಮ್ಮ ಅಪ್ಪಾರದು ಬೆಳೆಯೋದ್ನ ಕಬ್ಬಾದು ಬೆಳೀತಿದ್ರಿ, ಎಲ್ಲಾ ಕಬ್ಬ, ಗೊಂಜಾಳ, ಉಳ್ಳಾಗಡ್ಡಿ ಇಂತವೆಲ್ಲ ಬೆಳೀತಿದ್ದವ್ರಿ. ಆಮೇಲೆ ನಮಗೇನ್ ಅನ್ಸಕೈತಿ, ಒಂದಿಟ್ಟು ಏನಾರ ಖರ್ಚಿನ ಪುರ್ದಕ್ಕದು ರೊಕ್ಕ ಆಗ್ಲತ್ತೆ ಅಂದ್ ಒಂದ್ 1/2 ಎಕರೆದೊಳಗ ಫಸ್ಟ್ ಗೆ ಚಾಲೂ ಮಾಡ್ಕೊಂಡ್ ಆಮೇಲೆ ಎಲ್ಲಾ ತರಾನು ಕಾಯಿಪಲ್ಲೆ ಮಾಡಕತ್ತಿದ್ವಿ. ಫಸ್ಟ್ ಗೆ 1/2 ಎಕರೆದಿಂದ ಚಾಲೂ ಆಗಿ ಈಗ 6 ಎಕರೆ ತನಕನು ಬಂದ ನಿಂತೇವ್ ನಾವು ಕಾಯಿಪಲ್ಲೆ ಮಾಡ್ಕೊಂತಾನ. 6 ಎಕರೆ ಜಮೀನೊಳಗ ತಾವು ಕಾಯಿಪಲ್ಲೆಗಳನ್ನು ಬೆಳೀತಾ ಇದ್ದೀರಿ, ಯಾವ ರೀತಿ ತಾವು ಪ್ಲಾನ್ ಮಾಡ್ತಾ ಇದ್ರಿ? ಇದನ್ನ ಮಾಡಬೇಕು ಅಂತಂದಾಗ ಏನು ತಾಂತ್ರಿಕ ಮಾಹಿತಿ ಎಲ್ಲಿಂದ ತಗೋತಾ ಇದ್ದೀರಿ? ಯಾರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ? ನಾವ್ ಇದನ್ ಮಾಡಾಕತ್ತಿದ್ದ ನೋಡ್ರಿ, ಮಾರ್ಗದರ್ಶನ ಮಾಡೋರ್ ಯಾರಂದ್ರ ಈಗ ನಾವ್ ಮಾರ್ಕೆಟ್ ದೊಳಗೆ ಹೋದ್ಮೇಲೆನ ಒಬ್ಬೊಬ್ರು ಹೈಟೆಕ್ ರೈತರು, ಚಲೋ ಚಲೋ ಬೆಳೆಯೋ ರೈತರು ಅವ್ರ ಕೂಡ ಕಾಂಟ್ಯಾಕ್ಟ್ ಆಗಿ ನಾವೊಂದ್ ಸ್ವಲ್ಪ ಗುಡಿ ಗುಂಡಾರ ಅಡ್ಯಾಡ್ಲಾರ್ದನ ರೈತರು ಯಾರು ಚಲೋ ಬೆಳೆದಾರ್ಲ ರೈತರು ಅವ್ರ ಹೊಲಕ್ ಹೋಗಿಸಿಂದ ಅವ್ರ ಅನುಭವ ತಿಳ್ಕೊಂಡ ಆಮೇಲೆ ಅವರಿಂದನ ಒಂದ್ ಸ್ವಲ್ಪ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳನ ಅವ್ರ ಅನುಭವದ ಮೇಲೆ ಏನೈತಿ ನಾವು ಇದನ್ನ ಕೃಷಿಗೆ ಮಾಡಕ್ ಬಂದೇವ್ರಿ. ಅಂದ್ರ ರೈತರು ನಿಮಗೆ ಕಲಿಸಿದ್ದಾರೆ, ಪ್ರಗತಿಪರ ರೈತರು ಯಾರು ಅನ್ವೇಷಕ ರೈತರು ಇದ್ರು ಅವರು ಅನುಭವಸ್ಥ ರೈತರು ಅವ್ರು ನಿಮಗೆ ಕಲಿಸ್ಯಾರ? ಹಾ, ರೈತರನ್ನ ಕಲಿಸ್ಯಾರ. ನಮ್ಗೇನೇನು ಯಾರು ನಾವು ಎಲ್ಲಿ ಆಫೀಸರ್ ಎಲ್ಲಿ ಹೋಗಿಲ್ಲ ಎಲ್ಲೂ ಇಲ್ರಿ. ನಾವ್ ಶಾಲೆನೂ ಬಾಳ ಕಲ್ತಾವ್ರಲ್ಲ. ನಾ ಹೇಳ್ಬೇಕಂದ್ರ 17 ಪಾಸ್ ಆದವ್ ನಾನು. ನಮ್ಗಟ್ ಹೆಚ್ಚು ಓದಾಕೂ ಬರಂಗಿಲ್ಲ ಬರ್ಯಾಕು ಬರಂಗಿಲ್ರಿ. ಆದ್ರೂ ನನಗ ಕಲ್ಸಿದ್ ಮಾತ್ರ ರೈತರನ್ನ. ರೈತರು ರೈತರಿಂದನ ಮತ್ತೇನೈತಿ ನನ್ನ ಅನುಭವದ ಮ್ಯಾಲೆ ಏನೇನು ನಾ ತಪ್ಪುಗಳು ಮಾಡೀನಿ ನನ್ನ ಹೊಲದೊಳಗ ಮಾಡೋ ಹೊತ್ನಾಗ ಏಳು ಬೀಳುಗಳು ಏನ್ ಕಂಡನ್ಲ ಅದ್ರೊಳಗನ್ನ ಹಿಂದ್ ಮಾಡಿದ ತಪ್ಪ ಇನ್ನು ಮುಂದ್ ಮಾಡಬಾರ್ದು. ಅದನ್ನ ಇನ್ನೊಂದ್ ರೀತಿ ಹೊಸ ಅದ್ರೊಳಗ ಅಳವಡಿಕೆ ಮಾಡ್ಕೊಂಡಿವ್ ಅಂದ್ರ ಇನ್ನ ನುಕ್ಸಾನ್ ಆಗಂಗಿಲ್ಲ ತೆಗ್ಸಿಂದ ತಿಳ್ಕೊಂಡ ಅದ ರೈತರಿಂದನ ಅನುಭವ ಪಡ್ಕೊಂಡನ ಈ ಕೃಷಿ ಮಾಡಕತ್ತ. ಪಟ್ಟಿಲ್ಲ, ಈಗ ರೈತರಿಂದ ಏನ್ ತಾವು ಕಲ್ತೀರಿ? ಈಗ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ತರಕಾರಿ ಬೆಳಿಬೇಕು ಅಂತಂದಾಗ ಅಥವಾ ಹಣ್ಣುಗಳನ್ನು ಬೆಳಿಬೇಕು ಅಂತಂದಾಗ ಒಂದ್ ಸ್ವಲ್ಪ ತಂತ್ರಜ್ಞಾನದ ಮಾಹಿತಿ ನಮಗೆ ಹೆಚ್ಚಿಗೆ ಇರಬೇಕಾಗ್ತದೆ, ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಈಗೇನು ನಾವು ಏನು ಕೃಷಿ ಮಾಡ್ತಾ ಇದ್ದೀರಿ, ಇಂಥ ಒಂದು ಸಂದರ್ಭದೊಳಗೆ ಮಾಹಿತಿ ಪ್ರತಿ ದಿವಸನೂ ಬದಲಾವಣೆ ಆಗ್ತಾ ಇರ್ತದೆ, ಸುಧಾರಣೆ ಆಗ್ತಾ ಇರ್ತದೆ.

ಮೆನ್ಷನ್ ಆಗಂಗಿಲ್ಲ, ಅಲ್ಲಿ ಅದರ ಬದಲಾಗಿ ಸೆಕೆಂಡರಿ ನ್ಯೂಟ್ರಿಯಂಟ್ ಅಂತ ಹೇಳಿ ಒಂದು ಬರ್ತೈತೆ. ಈ ರೀತಿ ಕನ್ವರ್ಟ್ ಆಗಿ ನಾವು ಆ ರೀತಿ ಉಪಯೋಗ ಮಾಡ್ಕೊಂಡ ಒಂದ್ ಸ್ವಲ್ಪ ಒಂದಿಷ್ಟು ಕಲ್ತ ಅವರಿಂದ, MSc ಅಗ್ರಿ ಮಾಡಿದ ಅವರಿಂದ ಕಲ್ಕೊಂಡ, ಹೊಳೆ ರೈತರಿಂದನೂ ಕಲ್ಕೊಂಡ, ಮತ್ ನಾವು ನಮ್ಮ ಹೊಲದೊಳಗೆ ಏನು ಪ್ರಯೋಗ ಮಾಡಿವಲ್ಲ ಅದ್ರ ಮೇಲೆ ನಮ್ ಬೆಳಿ ಮೇಲೆ ಎಷ್ಟು ಪರಿಣಾಮ ಬೀಳದತ್ತಿ, ಎಷ್ಟು ರಿಸಲ್ಟ್ ಬಂದೈತಿ ಅನ್ನೋ ಫಲಿತಾಂಶ ಬಂದೈತಿ ಅನ್ನೋ ನೋಡ್ಕೊಂಡು ಮಾಡಾಕತ್ತೀವ್ರಿ. ಚಲೋ ಅಂದ್ರೆ ನಿಮ್ಮ ಹೊಲದಿಂದನೇ ನೀವು ಹೆಚ್ಚಿಗೆ ಕಲಿತು, ಅದ್ರೊಳಗೆ ಏನೇನು ನಾವು ತಪ್ಪು ಮಾಡಿವಿ ಅಥವಾ ಏನೇನು ಮಾಡಬಾರ್ದಾಗಿತ್ತು ಅದನ್ನ ಮಾಡಿವಿ, ಮತ್ತೆ ಅದನ್ನ ಯಾವ ರೀತಿ ನಾವು ಕರೆಕ್ಟ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನೀವು ಮಾಡ್ಕೊಳ್ತಾ ಇದ್ರಿ ಕಾಲಕಾಲಕ್ಕೆ? ಅದನ್ನ ಪ್ರತಿ ಬೆಳೆಗೂ ಒಂದೊಂದೊಂದೊಂದು ಚೇಂಜಸ್ ಮಾಡ್ಕೊತಾನ. ಹೊಸ ಒಂದೊಂದು ಬೆಳೆ ಒಳಗೆ ಒಂದೊಂದು ಪಾಠ ಕಲಿತೀವಿ. ಈ ಸಲ ಬ್ರೇಕರ್ ಹಿಂಗ್ ಬಿಡದ್ರ, ಈ ಸಲ ಸಾಲ ಹಿಂಗ್ ಬಿಡಬೇಕು, ಸಾಲ ಯಾವ ರೀತಿ ಬಿಡಬೇಕು, ಮತ್ತೆ ಯಾವ ರೀತಿ ಬ್ರೇಕರ್ ಮಾಡಬೇಕು, ಸ್ಟೇಕಿಂಗ್ ಮಾಡ್ಕೋಬೇಕು, ಇದು ಪ್ರತಿ ಒಂದೊಂದು ಬೆಳೆ ಒಳಗೂ. ಮೊದಲೆಲ್ಲ ನಾವು ಎಲ್ಲ ಏನ್ ಮಾಡ್ತಿದ್ವಿ, ಅವಾಗೆಲ್ಲ ಕಟ್ತಿದ್ವಿ, ಮೊದಲ ಬಡ್ಡಿ ಕಟ್ಟಿ ಆಮೇಲೆ ಎಬಿಸುವಂತ ಕಿಸಿಂದ ಮ್ಯಾಲ್ ಕಟ್ಕೋತಿದ್ವಿ. ಈಗೆಲ್ಲ ಬರ್ಬರ್ತಾ ಹಂಗೆಲ್ಲ ನಡವರ್ಕೆಲ್ಲ ಮತ್ ನೆಟ್ಗಳು ಬಂದು, ಈಗ ನೆಟ್ಟನ್ನು ಬಿಟ್ಕಿಸಿಂದ ಆಮೇಲೆ ಈಗ ಹೊಳ್ಳಿ ನಮಗ್ ದಾರ ಅಂತ ಹೇಳಿ ಬಂದೈತಿ ವೈಟ್ ಸುತ್ತಳು. ಈಗ ಅದನ್ನೆಲ್ಲ ಹಿಂಗ್ ಮ್ಯಾಲಿಂದ ತಳಗ ಹೆಣ್ಕೊಂಡ್ ಕಿಸಿಂದ ನಮ್ಗ ಅದು ಒಳ್ಳೆ ರೀತಿಯಿಂದ ಅನಿಸೈತಿ. ಈಗ ಆ ರೀತಿನ ಈಗ ಪ್ರತಿ ಒಂದೊಂದನು ಚೇಂಜಸ್ ಮಾಡ್ಕೋತಾನ, ಒಂದೊಂದು ಬೆಳೆ ಒಳಗೆ ಒಂದೊಂದು ಪಾಠ ಕಲ್ಕೋತಾನ ಬರಾಕೈತಿ. ಅದೊಂದು ರೀತಿ ನಮ್ಗೆ ಒಳ್ಳೆ ರೀತಿಯಿಂದ ಅನ್ಸಾಗತೈತಿ. ಈಗೇನು ನೀವು ಆದಾಯ ಪಡಿತಾ ಇದ್ದೀರಿ, ಉತ್ಪನ್ನ ಪಡಿತಾ ಇದ್ದೀರಿ, ಅದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತದ, ತೃಪ್ತಿ ಅದ ಅಂತ ಅನಿಸ್ತದನೋ, ಅಥವಾ ಇನ್ನೂ ಇದ್ರ ಒಳಗೆ ನಾವು ಹೆಚ್ಚಿಗೆ ಮಾಡ್ಕೊಳ್ಬಹುದು, ಇನ್ನೂ ಪ್ರಗತಿ ಹೊಂದಬಹುದು ಅಂತ ಅನಿಸ್ತದನ? ಇನ್ನ ಪ್ರಗತಿನೂ ಹೊಂದಬಹುದ್ರಿ. ಈಗೇನ್ ನಮ್ಗೆ ಆದಾಯ ಸಿಗೋದೇನೈತಿಲ್ಲ, ಇದ್ರೊಳಗೆ ಮಾತ್ರ ಬಹಳ ಮನಸ್ತೃಪ್ತಿ ಐತಿ. ನನಗನ್ಸಿದ ಮಟ್ಟಿಗೆ ನಮ್ಮ ಪಗಾರ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಬೀಳತೈತಿ ಎಲ್ಲ ಗೊತ್ತಿಲ್ಲ. ಅಷ್ಟ ಅದಕ್ಕಿಂತ ಹೆಚ್ಚು ನಾವು ಇದ್ರೊಳಗೆ ಒಂದು ಕಾನ್ಸಂಟ್ರೇಷನ್ ಏಕಾಗ್ರತೆ ಅನ್ನೋದು ಕೊಟ್ಟು ಇದ್ರೊಳಗನ ದುಡಿಯಾಕತ್ತಿದೀವಿ ಅಂದ್ರ ನಾವು ಈ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗಿಂತಲೂ ಏನ್ ಕಮ್ಮಿ ಇಲ್ಲ, ಅದಕ್ಕಿಂತಲೂ ಹೆಚ್ಚು ಆದಾಯ ತೆಗೆದಕ್ಕೆ ನಾವು ದುಡಿಬಹುದು ಅಂತೇಳಿ ಅನ್ನೋದು ನನ್ನ ಅನಿಸಿಕೆ. ನಾ ಎಲ್ಲರಿಗೆ ಆದ್ರೂ, ಯಾವ ರೈತ ಯುವ ಕೃಷಿಕರಿಗಾತು ಯಾರಿಗಾದ್ರೂ ಇದನ್ನ ಹೇಳಬಹುದು. ಬಹಳ ಒಳ್ಳೆ ಮಾತು ಹೇಳದ್ರಿ, ನಿಮ್ಮ ಈ ಮಾತುಗಳು ಬಹುಶಃ ನಮ್ಮೆಲ್ಲ ಯುವ ರೈತರಿಗೆ ಸ್ಫೂರ್ತಿ ನೀಡುವಂತವು. ಯಾಕಪ್ಪ ಅಂತಂದ್ರೆ ಈಗ ಎಲ್ಲರೂ ತಮ್ಮ ಒಂದು ಸ್ಯಾಲರಿ ಮೇಲೆ ಕಣ್ಣಿಡುವಂತವ್ರು, ನಮಗ್ ಸ್ಯಾಲರಿ ಎಷ್ಟು ಹೆಚ್ಚಿಗೆ ಸಿಗ್ತದ, ಮತ್ತ ಈ ಕೃಷಿ ಒಳಗೆ ಏನ್ ಬದುಕದ ಅನ್ನುವಂತಹ ಮಾತನ್ನ ಯಾವತ್ತು ನಾವು ಕೇಳ್ತಾ ಇರ್ತೀವಿ. ಇವತ್ತಿನ ದಿವಸ ಅಂತೂ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇರುವಂತಹ ಒಂದು ಸಂದರ್ಭದ, ಅಂತ ಸಂದರ್ಭದೊಳಗೆ ನೀವು ಈ ಮಾತುಗಳನ್ನ ಹೇಳ್ತಾ ಇದ್ದೀರಿ. ಈಗ ಏನು ನೀವು ಅವಾಗ ಶುರು ಮಾಡಿದ್ರಲ್ಲ, ಎಲ್ಲಾ ಕೆಲಸ ಬಿಟ್ಟು ಬಿಟ್ಟು ಇನ್ನೇನು ಮಾಡಬೇಕು, ನಮಗ್ ಉಳಿದಿದ್ದೇ ಒಂದು ಕೃಷಿ ಅಂತ ಹೇಳಿ ಅದಕ್ಕೆ ಏನು ಬಂದ್ರಿ ಆ ಸಮಯದೊಳಗೆ? ಇಂತ ಒಂದು ಕನಸು ಕಂಡಿದ್ರಿ, ಹಿಂಗ್ ನಾವು ಇಲ್ಲಿ ತನಕ ಸಾಧನೆ ಮಾಡಬಹುದು, ಇಷ್ಟು ನಾವು ಆದಾಯ ಪಡಿಬಹುದು, ಇಷ್ಟು ಸಂತೋಷದಿಂದ ಇರಬಹುದು ಅಂತ ಹೇಳಿ ಏನಾದ್ರು ಅವಾಗ ಅನಿಸಿತ್ತ? ಸಾಧ್ಯನೇ ಇಲ್ರಿ, ಸಾಧ್ಯನೇ ಇಲ್ಲ. ನಾವು ಈ ಮಟ್ಟಕ್ಕೆ ಬೆಳಿತೀವಿ, ಈ ರೀತಿ ಒಳಗೆ ಕೃಷಿ ಒಳಗೆ ಇಷ್ಟ ನಾವು ಇಂಪ್ರೂವ್ ಮಾಡ್ಕೋತೀವಿ ಅಕ್ಕಿ ಅನ್ನೋದು ನಮ್ ಜೀವಮಾನದಾಗ ನನಗೂ ಗೊತ್ತಿದ್ದಿಲ್ಲ. ಬಟ್ ಕ್ರಮೇಣ ಕಾಲಕ್ಕೆ ತಕ್ಕಂಗ ಏನೈತಿ, ಎಲ್ಲಾರು ಏನ್ ಹೊಸ ರೈತರುಗಳು ಏನೇನು ಅಳವಡಿಕೆ ಮಾಡ್ಕೊಂಡಿದ್ರಲ್ಲ, ಒಬ್ಬ ರೈತರಿಂದ ಒಂದ್ ಕಲಿದು, ಇನ್ನೊಬ್ಬ ರೈತರಿಂದ ಒಂದ್ ಕಲಿದು, ಈ ರೀತಿ ಏನ್ ಮಾಡ್ಕೋತಾ ಬಂದಿವ್ರಲ್ಲ, ಈ ಮಟ್ಟಿಗೆ ನಾವು ಬರ್ತೀವಿ ಅಂತೇಳಿ ನಾವು ಕನಸು ಮನಸ್ಸಿನಾಗೂ ಅನ್ಕೊಂಡಿದ್ದಿಲ್ಲ. ಮತ್ತೆ ಏನ್ ನನ್ನ ಹೊಲಕ್ಕೆ ರಗಡ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬಂದಾರ್ರಿ, ಎಲ್ಲ ಪ್ರೆಸೆಂಟ್ಲಿ ನೌಕರಿ ಮಾಡೋರನು ಬಂದಾರು, ರಿಟೈರ್ಡ್ ಆಫೀಸರ್ಗಳು ಬಂದಾರು, ಯಾರಾದ್ರೂ ಎಲ್ಲರೂ ಅಪ್ರಿಸಿಯೇಟ್ ಮಾಡಿ ಹೋಗ್ಯಾರ ಹೊರತಾಗಿ ಯಾರೊಬ್ಬರೂ ಇದನ್ನ ಹೇಳಿಲ್ಲ. ಎಲ್ಲರೂ ಇನ್ನ ಇದನ್ನ ಕಾಪಿ ಮಾಡ್ಲೇನ ಅಂತೇಳಿ ಕೇಳೇ ಹೋಗ್ಯಾರ್ರಿ, ನಿಮ್ ಅಗ್ರಿಕಲ್ಚರ್ ಇದನ್ನ ಕಾಪಿ ಮಾಡ್ಲೇನ್ರಿ ನಾನು ಅಂತೇಳಿ ಕೇಳೇ ಹೋಗ್ಯಾರ ಹೊರತಾಗಿ ಯಾರೂ ಅಲ್ಲಗಳಿಲ್ಲ. ಹಿಂಗಾಗಿ ನಮಗ್ ಅಲ್ಲಿ ಒಂಥರ ಬಹಳ ತೃಪ್ತಿ ಅನ್ಸೈತಿ, ಬಹಳ ಖುಷಿ ಕೊಟ್ಟೈತಿ. ಈಗ ಈ ನಿಮ್ಮ ಈ ಸಾಧನೆ ಒಳಗ ನಿಮ್ಮ ಕುಟುಂಬದವರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರು? ನಮ್ ಕುಟುಂಬ ಅಂದ್ರೆ ನಮ್ ಹೆಣ್ಮಕ್ಳ ನನ್ನ ಹೆಂಡತಿ, ಅವ್ರು ಮಾತ್ರ ನನಕ್ಕಿಂತಲೂ ಹೆಚ್ಚು ಹೊಲದೊಳಗ ಅವ್ರದ ಹೆಚ್ಚು ಕೆಲಸ ಐತಿ. ನಮ್ದ ಒಂದ್ಸ್ವಲ್ಪ ಈಗ ಕಲಿತ ಮೇಲೆ ಟೆಕ್ನಿಕಲಿ ಒಳಗೆ ನಾವು ಬರ್ತೇವ ಅಂತಂದ್ರ ಈಗ ಫಿಸಿಕಲಿ ಕೆಲಸ ಮಾಡೋದ್ರಿಂದ ಹಿಡ್ಕೊಂಡ ಕೆಲಸ ಮಾಡಿಸೋ ತಕ್ಕನು ಎಲ್ಲ ಅವ್ರದಾನ. ಈ ಫರ್ಟಿಗೇಷನ್ ಬತ್ತು ಸ್ಪ್ರೇ ಒಂದು ಏನ್ ಕೊಡ್ಬೇಕಂದ್ರೂ ಇವತ್ ಇದನ್ ಕೊಡಿಸಬೇಕು, ಇವತ್ ಇದನ್ ಮಾಡ್ಬೇಕಂದ ಎಲ್ಲಾರು ಅವ್ರ ಸಾಥ್ ಕೊಟ್ಟಾಗನ ನನ್ ಹಂಡ್ರೆಡ್ ಕ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಅಗ್ರಿಕಲ್ಚರ್ ಆಗೈತಿ, ಇಲ್ಲಾಂದ್ರ ಒನ್ ಸೈಡ್ ಆಕೈತ್ರಿ. ಹಾ, ಅದನ್ ಮಾತ್ರ ನಾ ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಹೆಣ್ಮಕ್ಳು ಬಹಳ ಸಾಥ್ ಕೊಟ್ಟಾರ ಅಂತೇಳಿ. ಮತ್ ನನಕ್ಕಿಂತ ಹೆಚ್ಚು ಎಫರ್ಟ್ ಅವ್ರದ ಐತೆ ಅಂತಾನು ಹೇಳ್ಕೋಬಹುದು. ಈ ಒನ್ ಟ್ರಾಕ್ಟರ್ ಹೊಡಿಯೋದು ಹಿಡ್ಕೊಂಡು ಸ್ಪ್ರೇ ಹೊಡಿಯೋ ತಕ್ಕನು ಈಗ ಸ್ಪ್ರೇನು ಮಾಡ್ತಾರ, ಸ್ವತಃ ಅವ್ರ ಟ್ರಾಕ್ಟರ್ನು ಹೊಡಿತಾರ, ಗಳೆ ಮಾಡ್ತಾರ, ಉಳುಮೆ ಮಾಡ್ತಾರ, ಯಾವಾಗ ಏನ್ ಮಾಡ್ಬೇಕಲ್ಲ ಅದನ್ನೆಲ್ಲಾನು ಅವ್ರು ಮಾಡ್ಕೊಳ್ಳೋ ಅಷ್ಟು ಶಕ್ಯ ಕಲ್ತನು ಅದಾರೆ, ಎಲ್ಲಾನು ಮಾಡಾಕ್ತಾರ. ಚಲೋ ಐತಿ. ಇರಪ್ಪವ್ರ, ಈಗ ಇಷ್ಟು ವರ್ಷಗಳ ಅವಧಿ ಒಳಗೆ ಸಾಕಷ್ಟು ತಾವು ಬೆಳವಣಿಗೆ ಹೊಂದಿರಿ. ಈ ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಅನೇಕ ಸಮಸ್ಯೆಗಳು ಬರ್ತಾವ, ಅದಕ್ಕೆ ಹೋರಾಡಬೇಕಾಗ್ತದೆ ನಾವು. ವಿಶೇಷವಾಗಿ ಈಗ ವಾತಾವರಣದಿಂದ ಆಗುವಂತಹ ಬದಲಾವಣೆಗಳು ಬೆಳೆಗಳ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತಾವ. ಇಂಥ ಒಂದು ಸಂದರ್ಭದೊಳಗೆ ಈ ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ಏರುಪೇರುಗಳು ಆಗಿರಬಹುದು ಅಂತ ಅನ್ಕೋತೀನಿ, ಅಥವಾ ನಿಮ್ಮ ಅನುಭವ ಏನದ ಇದ್ರ ಬಗ್ಗೆ? ಸಾಕಷ್ಟು ಏರುಪೇರುಗಳು ನನ್ನ ಜೀವನದೊಳಗೂ ಆಗ್ಯಾವ. ನಾ ಫಸ್ಟ್ ಅಗ್ರಿಕಲ್ಚರ್ ಕೇಳಿದ್ರೆ ನನ್ನೊಂದು ನಿಜ ಜೀವನದ ಸ್ಟೋರಿ ಕತೆ ಹೇಳ್ಬೇಕಂದ್ರ, ಒಂದು 1.5 ಎಕರೆದೊಳಗೆ ಬದನೆಕಾಯಿ ಮಾಡಕ್ ಹೋರಿ ಪಡ ಬಂದಾಗ ಒಂದು 2-3 ಕಟಾವ್ ಮಾಡಿದ್ನಿ. ಆ ಟೈಮದೊಳಗೆ ಅಲಕ್ನ ನೀರ್ ಹೋಗ್ಬಿಡ್ತು. ನಂದು ಇರೋದ ಒಂದು ಬೋರ್ ಇತ್ತು, ನೀರ್ ಹೋಗಾನ ಒಂದ 1.5 ತಿಂಗಳ ನನ್ನ ಕೈಯಾಗ ದುಡ್ಡು ಇದ್ದಿದ್ದಿಲ್ಲ. ಬೋರ್ ಹಾಕ್ಲಾರ್ದಕ್ ಎಲ್ಲಾನು ಒಣಗಿ ಒಂದ್ ಎಲೆ ಇರ್ಲಾರ್ದಂಗ ಎಲ್ಲಾ ಸೊಟ್ಟು ಹೋಗ್ಬಿಡ್ತು ಗಿಡ. ಹೋಗಾನ ಆಮೇಲೆ 1.5 ತಿಂಗಳ ಮೇಲೆ ಬೋರ್ ಹಾಕಿ ಏನೋ ಗುದ್ದಾಡ 1 ತಿಂಗಳ ದುಡ್ಡು ನಿಸಿ ಬೋರ್ ಹಾಕಿದ ಮೇಲೆ ನಮ್ಮಅಪ್ಪ ಏನಂದ್ರು, ಏ ಎಲ್ಲಾ ಗಿಡ ಒಣಗೈತಿ, ಒಣ ಕಟ್ಟಿಗೆ ನೀರ್ ಬಿಡ್ತೇನ ತೆಗ್ಸಿ ನನ್ನ ಬೇಯಾನ ಅಪ್ಪನ ಇದ್ರೊಳಗ ತೆಗಿತಾನ ಹೇಳಾನ. ನಮ್ಮ ಅಪ್ಪಾರ ಸೆಟ್ ಬಂದು ಕೆಸಿಂದ ಅದಕ್ಕ ಮತ್ತ ಹೊಳಿ ಸ್ಪ್ರೇ ಕೊಡಾಕತ್ತಾನ ಒಣ ಕಡ್ಗಿಗೆ. ಸೆಟ್ ಬಂದು ರೊಕ್ಕ ಖರ್ಚು ಮಾಡ್ತೇನ ಮಂಡಕ್ ಮಂಡ ಅಂತೇಳಿ ಅಂದ್ ಬಾರ್ಕೊತ ಒಂದು ಬಡದದ್ದು ಹೊಲ್ದಾಗ ಉಳಿಯಾಕ್ಷನು ಬಡದಾರು. ನಂದೇನಿತ್ತು ಒಂದು ವಿಚಾರ ಏನಂದ್ರ, ಒಂದ್ ಗಟ್ಟಿ ನಿರ್ಧಾರ ಮಾಡ್ಬೇಕಂದ್ರ ಅಲ್ಲೇ ಹೊಲ್ದಾಗ ಕಳ್ಕೊಂಡಿಲ್ಲೇ ನಾ ಅಲ್ಲೇ ಹುಡುಕಾಡ್ಬೇಕು, ಅದ್ರೊಳಗನ ತಗೋಬೇಕು ಅನ್ನೋದು ಒಂದು ಬ್ಯಾರದಕ್ಕೆ ಅದಕ್ಕೂ ಖರ್ಚು ಮಾಡಾಕತ್ತಿಲ್ಲ, ಹೊಲಕ್ ಭೂಮಿ ತಾಯಿಗೆ ಖರ್ಚು ಮಾಡಿ ಕಲಿಬೇಕು ಕಳಿಸ್ಬೇಕತ್ತೆ. ಹಿಂಗಾಗಿ ನಾ ಅವ್ರ ಮಾತು ಕೇಳಾರಕ ನಮ್ ದೋಸ್ತರ ಮನಿಗೊಳಿಗೂ ಹೋಗಿ ಕೆಸಿಂದ ಹೇಳ್ಯಾರ, ಅವ್ ನಾನು ಮಾತಾಡವಲ್ಲ ಒಣ ಕಟ್ಟಿಗೆ ಬದ್ನಿ ಕಟ್ಟಿಗೆ ಎಣ್ಣೆ ಹುಡ್ಕೋತ ಕೂತಾನ ನೀರ್ ಬಿಟ್ಟಾನ ತೇಗ್ಸಿಂದ ಅಣ್ಣ. ನಾ ಅವರು ಬಂದ ನನಗೂ ಹೇಳಿದ್ರು ನಮ್ ದೋಸ್ತರ ಅದು ನಿಮ್ ಅಪ್ಪಾರ ಬಂದ್ ಹಿಂಗ ಹಾಕ್ತಾರ ಅದನ್ನ ಬಿಡು ಅಂತ ತೆಗದ್ ಬ್ಯಾರೆ ಕಬ್ಬರ್ ಹಚ್ಚು ಇಲ್ಲ ಕಾಯಿಪಲ್ಯರ ಮಾಡು ಕರೆ ಅದನ್ನ ಒಣಗಿದ ಕಟ್ಟಿಗೆ ತೆಗಿ ಅಂದ್ರ ತೇಗ್ಸಿ. ಅವ್ರು ಬಂದ್ ಹೇಳಿದ್ರು, ನಾ ಅವ್ರ ಮಾತನ್ನು ಏನ್ ಕೇಳಾರ್ದ ಅಗ್ರಿಕಲ್ಚರ್ ಮಾಡಾಕತ್ತಾನೆ. ಬಟ್ ಇದ್ರೊಳಗೆ ಏಸು ಬಿದ್ದಾನೆ ಏನಾಕತ್ತೆ ಅಕ್ಕ ದೇವ್ರ ಏನ್ ಮಾಡ್ತಾನ ಅಂತ ಒಂದ್ ಗಟ್ಟಿ ನಿರ್ಧಾರ ಮಾಡಿಕೆಸಿಂದ ನಾ ನನ್ನ ಹಠಾನ ಮುಂದುವರಿಸಿಕೆಸಿಂದ ಬದ್ನಿಕಾಯಿ ಮಾಡಾಕತ್ತಿ. ಬಹಳ ಅದಕ್ಕೆ ಚಾಲೋ ಮಾಡೀನಿ. ಒಂದ್ ವಾರದೊಳಗ ಒಂದ್ ಸಣ್ಣ ಸಣ್ಣ ಎಲ್ಲಾರ ಕುಡಿ ಬಿಡುದು ಚಿಗಿ ಹಾಕತ್ ಚಲೋ ಆತು. ಅಲ್ಲಿ ನನಗೊಂತರ ಹುಮ್ಮಸ್ಸು ಬರಕೈತಿ, ಅಂದ್ರ ಇನ್ ಈ ಬೆಳಿ ನನ್ನ ಕೈ ಹಿಡಿಬಹುದಲ್ಲ ಬರಬಹುದಲ್ಲ ಇನ್ನತ್ತೇಳಿ. ನಡಮಠ ಇದ್ದದ್ದು ಒಂದ್ ತೊಡಿ ಮಠ ಇದ್ದದ್ದು ಗಿಡಗಳ ಆಮೇಲ ಅದ್ರ ಮೇಲೆ ಏನೈತಿ, ಒಂದ್ 2 ತಿಂಗಳು ಬೆಳೆಸಿದ್ರ ನನ್ನ ಕೈ ಮಾಡಿದ್ರು ಕೈಯಷ್ಟು ಎತ್ತರ ಒಳಗ್ ಹೋಗ್ಲಾರ್ದಂಗ್ ಪ್ಲಾಟ್ ಬೆಳಿತದ. ಆಗಿನ ಟೈಮ್ದೊಳಗ ಅಷ್ಟು ಬೆಳೆದ ಮೇಲೆ ಒಂದ್ 4.5 ಲಕ್ಷ ರೂಪಾಯಿ ಅದ್ರೊಳಗನ ಇನ್ಕಮ್ ಆದಾಯ ತೆಗೆದಕ್ಕೆಸಿಂದ ನಾವೊಂದು ಅದ್ರೊಳಗೆ ಸಕ್ಸಸ್ ಆದದ್ದು ಉದಾಹರಣೆನು ಇದು. ನಂದ್ರೊಳಗೆ 7 ಬೀಳುಗಳು ಕಂಡದ್ದು ಇದು. ಇದು ನಂದೊಂದು ಕತೆ ಇದೆ ಹೇಳ್ಬೇಕಂದ್ರೆ. ಬಹಳ ಅದ್ಭುತ ಕತೆ ನಿಮ್ಮ ನಿಜ ಜೀವನದ ಕತೆ. ಏನು ನೀವು ಗಟ್ಟಿ ನಿರ್ಧಾರ ಆ ಸಮಯದೊಳಗೆ ಮಾಡಿದ್ರಿ, ಅಂತ ಒಂದು ಗಟ್ಟಿ ನಿರ್ಧಾರಗಳಿಂದಲೇ ನಾವು ಸಾಧನೆ ಮಾಡಬಹುದು ಅನ್ನೋದು ಈರಪ್ಪ ಅವರ ನೀವು ಸಾಕ್ಷಿ ನೋಡ್ರಿ. ಅದಕ್ಕೆ ಏನು ನೀವು ಇಲ್ಲಿ ತನಕ ಏನು ಸಾಗಿ ಬಂದಂತಹ ಒಂದು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈರಪ್ಪ ಅವರ ಈಗೇನು ತಾವು ಇಲ್ಲಿ ತನಕ ಈ ಕೃಷಿ ಒಳಗೆ ಸಾಧನೆ ಮಾಡ್ಕೋತ ಬಂದಿರಿ, ಇದರಿಂದ ನಿಮಗೆ ಸಾಕಷ್ಟು ಗೌರವಗಳು ಸಿಕ್ಕಿರ್ಬೇಕಲ್ಲ? ಸಿಕ್ಕವ್ರಿ ರಗಡ. ಈಗ ಹೇಳ್ಬೇಕಂದ್ರ ನಾ ಅಗ್ರಿಕಲ್ಚರ್ ಮಾಡ್ಲಾರ್ದ ಸರಿಯಾಗಿ ಅದಕ್ಕೆ ಅಗ್ರಿಕಲ್ಚರ್ ಒತ್ತು ಕೊಡ್ಲಾರ್ದ ಮೊದಲೇನ್ ಇದ್ದೇವಲ್ಲ ಹಂಗ ಊರಾಗ, ಆ ಟೈಮದೊಳಗ ಕಿಮ್ಮತ್ ಸಿಗೋದ ಬೇರೆ ಇತ್ತು. ಆಮೇಲೆ ಇವನ್ ಕೈಲಿ ಏನೀಗತ್ತ ತೇಗ್ಸಿನಂದ ಅಣಕ ಮಾಡಿದವ್ರು ಅದಾರ ರಗಡ ಮಂದಿ ಕಡಿಕ್ ಅವ್ರು ಯಾರು ಮಾತಾಡಿದ್ರಲ್ಲ ಅವರಿಂದನು ಸನ್ಮಾನ ಮಾಡಿಸಿಕೊಳ್ಳುವಂತ ಉದಾಹರಣೆನು ನಮ್ಮ ಊರಾಗ ಬಂದಿತ್ತು. ಸನ್ಮಾನನು ಮಾಡ್ಯಾರ, ಚಲೋ ಐತೆ. ಈಗ ಆಡಿದವ್ರನ್ನ ಕಡಿಕ್ ಕರ ಗೌರವ ಪೂರ್ವಕವಾಗಿ ಸನ್ಮಾನ ಮಾಡುವಂತದನು ಅಂತ ಪ್ರಮೇಯ ನನ್ನ ಜೀವನದೊಳಗೆ ನೋಡೇನಿ. ಅಂದ್ರೆ ಎಲ್ಲಿ ಬಿದ್ದಾನಿ ಅಲ್ಲೇ ಹೇಳ್ಬೇಕು, ಯಾರು ಮಾತಾಡ್ಯಾರ ಅವ್ರನ್ನ ನನ್ನ ಗೌರವಿಸಬೇಕು ಅನ್ನೋದೊಂದು ಹಠ ತೊಟ್ಕೊಂಡ್ ಕೆಸಿಂದ ಈ ಅಗ್ರಿಕಲ್ಚರ್ ಮಾಡಿದ್ಮೇಲೆ ರಗಡ್ ಸನ್ಮಾನಗಳನ್ನು ಆಗ್ಯಾವು, ಪ್ರಶಸ್ತಿಗಳನ್ನು ಬಂದಾವು ರಗಡ. ಈಗ KVK ಬಾಗಲಕೋಟೆ ಅವರು ತಾಲೂಕಾ ಆತ್ಮಹತ್ಯೆ ಕೊಟ್ಟಾರ. ಮುಂದ ಪ್ರಜಾವಾಣಿ ಅವರು 2020-2022 ಅವರು ಒಂದು ಪ್ರಜಾವಾಣಿ ಸಾಧಕರು ಅಂತೇಳಿ ಕೆಸಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಪ್ರಜಾವಾಣಿ ಸಾಧಕರು ಅಂತೇಳಿ ಒಂದು ಕೊಟ್ರ. ಮುಂದ ಕೃಷಿ ರತ್ನ ತೇಗ್ಸಿಂದ ಒಂದು ಶ್ರೀ ಸಂಗಮನಾಥ ಸ್ಕೂಲ್ ಮೊದಲದವರು ಅವರು ಕರೆದ ಒಂದು ಕೃಷಿ ರತ್ನ ಅಂತೇಳಿ ಒಂದು ಪ್ರಶಸ್ತಿ ಕೊಟ್ಟಾರ. ಸಾಕಷ್ಟುಗಳು ಬರಾಕತ್ತಾವ. ಇನ್ನೂ ರಗಡ್ ದೂರಿಂದ ನನಗ ಅವಾರ್ಡ್ ಸಲುವಾಗಿ ಫೋನ್ ಮಾಡ್ತಾರ, ಅಲ್ಲಿ ಹೋಗಾನ ಆಗಿಲ್ಲ. ಆತ್ಮ ಯೋಜನೆ ಒಳಗ KVK ಕೃಷಿ ವಿಜ್ಞಾನ ಕೇಂದ್ರ ಆತ್ಮ ಯೋಜನೆ ಒಳಗ ಒಂದು ತಾಲೂಕಾ ಮಟ್ಟದ ಒಂದು ಕೃಷಿ ಇಲಾಖೆ ಒಂದು ಪ್ರಶಸ್ತಿಗಳು ಕೊಟ್ಟಾರೆ. ನಿಮ್ಮ ಸಾಧನೆಯನ್ನು ಮೆಚ್ಚಿ ಸಾಕಷ್ಟು ಗೌರವ ಪ್ರಶಸ್ತಿಗಳು ತಮಗ ಸಿಕ್ಕಿದ್ದು ಬಹಳ ಸಂತೋಷ ಆಯ್ತು ಈರಪ್ಪ ಅವರೇ. ಈಗ ಯಾರಾದರೂ ನಿಮ್ ಜೊತೆಗೆ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ನನ್ನ ನಂಬರ್ 9148125838. ಆತ್ಮೀರೇ ಈರಪ್ಪ ಬೋರಡ್ಡಿ ಅವರು ಹೇಳದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9148125839 3-8 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ವಿಚಾರ ವಿನಿಮಯ ಮಾಡಬಹುದು. ಒಳ್ಳೆಯದು ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರೇ, ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯಿತು. ಒಬ್ಬ ಯುವ ರೈತ ಎಷ್ಟು ಸಾಧನೆ ಮಾಡಬಹುದು ಮತ್ತು ಎಷ್ಟು ಅನುಭವಗಳನ್ನ ಅತಿ ಕಡಿಮೆ ಸಮಯದೊಳಗೆ ಪಡ್ಕೊಳ್ಬಹುದು ಅನ್ನೋದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಿ. ನಿಮ್ಮ ತೋಟವನ್ನ ನೋಡದೆ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳಬಹುದು. ಮತ್ತೆ ಇಲ್ಲೇನು ನೀವು ಪರಿಶ್ರಮ ಪಡ್ತಾ ಇದ್ದೀರಿ, ನಿಮ್ಮ ಕುಟುಂಬದವರು ಕೂಡ ನಿಮ್ಮ ಜೊತೆಗೆ ಸಾಥಾಗಿ ನಿಂತಿದ್ದಾರೆ. ನಮ್ಮ ಯುವ ರೈತರಿಗೆ ಒಂದು ಆಶಾಕಿರಣ ಇಲ್ಲಿಂದ ಗೋಚರಿಸ್ತಾ ಇದೆ ಅಂತ ಹೇಳಿ ಹೇಳಬಹುದು. ಈಗೇನು ಇಲ್ಲಿ ತನಕ ನೀವು 12-13 ವರ್ಷಗಳ ಕೃಷಿ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಈ ತನಕ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋ ತಾಲೂಕಿನ ಉತ್ತೂರು ಗ್ರಾಮದ ರೈತರಾದ ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಇನ್ನು ಮುಂದೆ ಕೇಳಿ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಹೋಗಲು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನಣ್ಣ, ಊರಿಗೆ ಹೋಗಲು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನಣ್ಣ, ಊರಿಗೆ ಹೋಗಲು ಬಾರಣ್ಣ ಮಾತ್ಯಾರ ಘೋರ ಪಾಪವನ್ನು ದೂರ ಮಾಡಿಕೊಂಡು ಘೋರ ಪಾಪವನ್ನು ದೂರ ಮಾಡಿಕೊಂಡು ಜ್ವಾಕಿಗೆ ಹೋಗನು ಬಾರಣ್ಣ ಊರಿಗೆ ಹೋಗನು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗನು ಬಾರಣ್ಣ ಎಣ್ಣಿ ಪಣತಿ ಬತ್ತಿ ಜೋತಣ್ಣ ಜೊತೆಗಿರುವ ತನಕ ಮನಿರಿ ತಣ್ಣ ಎಣ್ಣಿ ಪಣತಿ ಬತ್ತಿ ಜೋತಣ್ಣ ಎಣ್ಣೆಯು ತೀರಿತು ಬತ್ತಿ ಉರುದಾರಿತು ಎಣ್ಣೆಯು ತೀರಿತು ಬತ್ತಿ ಉರುದಾರಿತು ಪಣತಿ ನೆಲಕ ಬಿದ್ದು ಅಡಿತಣ್ಣ ಊರಿಗೆ ಹೋಗಲು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗಲು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗಲು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗಲು ಬಾರಣ್ಣ ಮೂರಾರು ದಿವಸದ ಸಂತ್ಯಣ್ಣ ಸಂತಿರುವ ತನಕ ಬಲು ಚಿಂತ್ಯಣ್ಣ ಮೂರಾರು ದಿವಸದ ಸಂತ್ಯಣ್ಣ ಇರುವ ತನಕ ಬಲು ಚಿಂತ್ಯಣ್ಣ ಮೂರಾರು ದಿವಸದ ಸಂತ್ಯಣ್ಣ ಇರುವ ತನಕ ಬಲು ಚಿಂತ್ಯಣ್ಣ ಮೂರಾರು ದಿವಸದ ಸಂತ್ಯಣ್ಣ ಇರುವ ತನಕ ಬಲು ಚಿಂತ್ಯಣ್ಣ ಮೂರಾರು ದಿವಸದ ಸಂತ್ಯಣ್ಣ ಸಂತಿರುವ ತನಕ ಬಲು ಚಿಂತ್ಯಣ್ಣ ಮೂರಾರು ದಿವಸದ ಸಂತ್ಯಣ್ಣ ಸಂತಿರುವ ತನಕ ಬಲು ಚಿಂತ್ಯಣ್ಣ ಮೂರಾರು ದಿವಸದ ಸಂತೆಯಿರುವ ಹರಗಳು ಚಿಂತನ ಮೂರಾರು ದಿವಸದ ಸಂತೆಯು ಮುಗಾದಿತು ಚಿಂತಿ ಕಡಿದಾಯಿತು ಸಂತೆಯು ಮುಗಾದಿತು ಚಿಂತಿ ಕಡೆಯಾಯಿತು ಮಾಂತ ಮಡಿವಾಳನ ಕೂಡಣ್ಣ ಊರಿಗೆ ಹೋಗಲು ಬಾರಣ್ಣ ಮತ್ಯಾರ ಗಡವಿ ನಮಗೆ ನನ್ನ ಊರಿಗೆ ಹೋಗಲು ಬಾರಣ್ಣ ಕುಮಾರ ಬಡ ನಮಗೆ